6:53 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಗಿನಲ್ಲಿ ಅನೇಕ ಕಾಫಿ ಬೆಳೆಗಾರರು ಕಾಳುಮೆಣಸನ್ನ ಚೆನ್ನಾಗಿ ಬೆಳ್ಕೊಳ್ತಿದ್ದಾರೆ. ಪಣಿಯೂರು ಒಂದು ರೀತಿಯಲ್ಲಿ ಜನಪ್ರಿಯ ತಳಿ, ಆದರೆ ಕೊಳೆ ರೋಗಕ್ಕೆ ಬೇಗ ತುತ್ತಾಗುತ್ತೆ, ಸ್ವರ್ಗ ರೋಗ ಬೇಗ ಕಾಣಿಸ್ಕೊಳ್ಳುತ್ತೆ ಅನ್ಕೊಂಡು ಹೇಳೋದಿದೆ. ಎಷ್ಟೋ ಕಡೆಗೆ ಪಣಿಯೂರು ಒಂದು ಇಡೀ ತೋಟವೇ ಈ ಸ್ವರ್ಗ ರೋಗಕ್ಕೆ ತುತ್ತಾಗಿ ಹಾಳಾಗೋಗಿದೆ. ಇತ್ತೀಚೆಗೆ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಗಳು ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಗೆ ಪ್ರಶಸ್ತವಾದ ತಳಿ ನೆನಪಿಗೆ ಬರ್ತಕ್ಕಂಥದ್ದು ಅರ್ಕಾ ಕೂರ್ಗ್ ಎಕ್ಸೆಲ್. ಈ ಒಂದು ತಳಿ ಯಾವಾಗ ಬಿಡುಗಡೆ ಆಯಿತು, ಎಲ್ಲಿಂದ ಬಿಡುಗಡೆ ಆಯಿತು ಮತ್ತು ಇದರ ವಿಶೇಷತೆಗಳೇನು, ಕೊಡಗಿಗೆ ಎಷ್ಟು ಪ್ರಶಸ್ತವಾಗಿದೆ ಮತ್ತು ಇದರ ವಿಶೇಷ ಗುಣಗಳೇನಂತ ಅನ್ಕೊಂಡು ಮಾತನಾಡ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಕೆ ಎ ದೇವಯ್ಯ ಅವರು. ದೇವಯ್ಯನವರೇ, ಅರ್ಕಾ ಕೂರ್ಗ್ ಎಕ್ಸೆಲ್ ತಳಿ ಏನು, ಇದರ ವಿಶೇಷತೆ ಮತ್ತಿತರ ಸಂಗತಿಗಳನ್ನು ಪ್ರಸ್ತಾಪ ಮಾಡಿ. ಅರ್ಕಾ ಕೂರ್ಗ್ ಎಕ್ಸೆಲ್ ಎನ್ನುವಂತ ಈ ತಳಿಯನ್ನ ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚೆಟ್ಟಳಿ ಇಲ್ಲಿ ಅದನ್ನ ಕಂಡುಹಿಡಿಯಲಾಯಿತು. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇದು ಸಸಿಗಳಿಂದ ಮಾಡಿದಂತ ಒಂದು ತಳಿ, ಅಂದ್ರೆ ಅನೇಕ ಸಸಿಗಳಿದ್ದು ಅದರಲ್ಲಿ ಒಂದು ತಳಿ ಎನ್ನುವಂಥದ್ದು ಉತ್ತಮ ಗುಣಗಳನ್ನು ಹೊಂದಿದ್ದು ಅಂಥದ್ದನ್ನ ಸೆಲೆಕ್ಟ್ ಮಾಡಿರುವಂತಹ ಈ ತಳಿ ಅರ್ಕಾ ಕೂರ್ಗ್ ಎಕ್ಸೆಲ್ ಎನ್ನುವಂಥದ್ದು. ಇದನ್ನ 2012 ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹಾಗೂ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಎರಡು ಜಂಟಿಯಾಗಿ ಇದನ್ನ ಬಿಡುಗಡೆ ಮಾಡಿದ್ದಾರೆ. 2012 ಹೆಚ್ಚಿನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇದನ್ನ ಅಭಿವೃದ್ಧಿಪಡಿಸಿ ಇತ್ತೀಚಿನ ಒಂದು ಎರಡು ವರ್ಷಗಳಿಂದ ಜನರಿಗೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಬೇರು ಬಿಟ್ಟ ಕಟ್ಟಿಂಗ್ಸ್ ಅನ್ನ ಇಲ್ಲಿನ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಈ ತಳಿಯ ವಿಶೇಷ ಗುಣಗಳ ಬಗ್ಗೆ ಹೇಳಿ, ಹೇಗೆ ಬೆಳೀತದೆ, ಅವುಗಳ ಗೊಂಚಲುಗಳು ಹೇಗಿರ್ತವೆ, ಕಾಳು ಮತ್ತಿತರ ಸಂಗತಿಗಳನ್ನು ಪ್ರಸ್ತಾಪ ಮಾಡಿ. ಈ ತಳಿ ಸಾಧಾರಣವಾಗಿ ಪಣಿಯೂರು ಒಂದು ಎಲ್ಲೆಲ್ಲಿ ಬೆಳೆಯಲು ಸಾಧ್ಯ ಅಂತ ಜಾಗದಲ್ಲೆಲ್ಲ ಇದನ್ನ ನಾವು ಏನೂ ತೊಂದರೆ ಇಲ್ಲದೆ ಇದನ್ನ ಬೆಳಿಬಹುದು. ಅಂದ್ರೆ ಕೊಡಗಿನ ಸಾಧಾರಣ ಎಲ್ಲಾ ಭಾಗದಲ್ಲೂ ಇದನ್ನ ನಾವು ಬೆಳಿಬಹುದು. ಇನ್ನು ಇದರ ಕೆಲವು ಒಳ್ಳೆಯ ವಿಶೇಷ ಗುಣಗಳಿವೆ. ಏನು ಅಂತಂದ್ರೆ ಇದನ್ನ ಹೋಲಿಕೆ ಮಾಡಿದ್ದಾದಲ್ಲಿ ಪಣಿಯೂರು ಒಂದು ನಾವು ಸಾಧಾರಣ ನೋಡ್ತಾ ಇರುವಂತದ್ದು ಆಲ್ಟರ್ನೇಟ್ ಬೇರಿಂಗ್, ಅಂದ್ರೆ ಒಂದು ವರ್ಷ ಫಸಲು ಕೊಡ್ತದೆ ಮತ್ತೊಂದು ವರ್ಷ ಬಹಳಷ್ಟು ಕಡಿಮೆ ಫಸಲು ಕೊಡ್ತದೆ. ಅಂದ್ರೆ ವೇರಿಯೇಷನ್ಸ್ ಹಾಕಿ ನೋಡಿದ್ದಾದಲ್ಲಿ ಕೆಲವೊಮ್ಮೆ 50-70% ವೇರಿಯೇಷನ್ ಕಂಡು ಬರ್ತದೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ. ಆದರೆ ಇದೇ ಅರ್ಕ ಕೂರ್ಗ್ ಎಕ್ಸೆಲ್ ಅನ್ನು ಇಲ್ಲಿ ಸ್ಟಡಿ ಮಾಡಿದಾಗ ಅದರಲ್ಲಿ ಹೆಚ್ಚು ಕಡಿಮೆ ಬರೀ ಒಂದು 10% ವೇರಿಯೇಷನ್ ಮಾತ್ರ ಕಾಣ ಸಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ನಾವು ಇದಕ್ಕೆ ಒಂದು ಯೂನಿಫಾರ್ಮ್ ಈಲ್ಡ್ ಅಂತಾನೆ ಹೇಳ್ಬಹುದು. ಪ್ರತಿ ವರ್ಷ ಇದು ಒಂದು ಯೂನಿಫಾರ್ಮ್ ಈಲ್ಡ್ ಅನ್ನು ಕೊಡ್ತದೆ ಎನ್ನುವ ನಿಟ್ಟಿನಲ್ಲಿ ನಾವು ಇದನ್ನ ತಿಳ್ಕೊಳ್ಬಹುದು. ಹಾಗಾದ್ರೆ ಇದರ ಗುಣಗಳೇನು ಅಂತ ಹೇಳಿ ಕೆಲವೊಂದು ತಿಳ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಹೂವನ್ನು ಏನ್ ಹೇಳ್ತೀವಿ ಸ್ಪೈಕ್ ಅನ್ನು ನೋಡಿದ್ದಾದಲ್ಲಿ ಸಾಧಾರಣವಾಗಿ ಇದರ ಸ್ಪೈಕ್ ಕನಿಷ್ಠ ಪಕ್ಷ 5.5-6.5 inches ಉದ್ದ ಇರ್ತದೆ ಆವರೇಜ್ ಸ್ಪೈಕ್ ಲೆಂತ್. ಮತ್ತೆ ಕಾಳುಗಳ ಗಾತ್ರ ದೊಡ್ಡದು. ಇಲ್ಲಿಯ ಒಂದು ಸಂಶೋಧನೆಯ ಪ್ರಕಾರ ಇದನ್ನ ಸ್ಟಡಿ ಮಾಡಿ ನೋಡಿದಾಗ ಸುಮಾರಾಗಿ ಒಂದು ಕಾಳು ಮೆಣಸಿನ ಒಂದು ಗೊಂಚಲನ್ನ ತೆಗೆದು ತೂಗುವಾಗ ಹೆಚ್ಚು ಕಡಿಮೆ 16 grams ಅಷ್ಟು ತೂಗ್ತಾ ಇತ್ತು. ಅದೇ ನಾವು ಕಾಳನ್ನ ಬಿಡಿಸಿ ತೂಗಿದಾಗ ಹೆಚ್ಚು ಕಡಿಮೆ 14.5 grams ಮೆಣಸಿನ ಕಾಳುಗಳು ಸಿಕ್ಕು. ಅಂದ್ರೆ ಕಾಳನ್ನ ಕುಯ್ದಾದ್ಮೇಲೆ ಖಾಲಿ ಗೊಂಚಲು ಅಂತ ಏನೇ ಸಿಗುತ್ತೆ ಶೇಕಡ 10-10.5% ಅಷ್ಟು ಸಿಗ್ತದೆ. ಅಂದ್ರೆ 100 kg ಕುಯ್ದಿದೆ ಅದರಲ್ಲಿ ಹೆಚ್ಚು ಕಡಿಮೆ ನಮಗೆ 90 kg ಕಾಳು ಸಿಗ್ತದೆ. ಇನ್ನೊಂದು 10 kg ಆ ವೇಸ್ಟೇಜ್ ಆಗಿ ಇದರಲ್ಲಿ ಹೋಗುತ್ತೆ. ಮತ್ತೆ 100% ತೆಗೆದು ತೂಗಿದಾಗ ಸುಮಾರು 16 grams ತೂಗ್ತದೆ. ಇದನ್ನ ನಾವು ಒಣಗಿಸಿದಾಗ ಅಂದ್ರೆ ನಾವು ಯಾವ ರೀತಿ ಹೇಳ್ಬಹುದು ಅಂತಂದ್ರೆ, ಸಾಧಾರಣವಾಗಿ ಕಾಳು ಮೆಣಸನ್ನು ಕುಯ್ದ ಮೇಲೆ ಫ್ರೆಶ್ ಈಲ್ಡ್ ಅಂತ ಏನ್ ಹೇಳ್ತೀವಿ, ನಾವು ಏನೋ ಒಂದು 100 ಕೆಜಿ ಕುಯ್ದ್ರೆ ಒಣಗಿಸಿದ್ದ ಆದ್ಮೇಲೆ ಕನಿಷ್ಠ ಪಕ್ಷ ಇದರಲ್ಲಿ ನಮಗೆ 38-40 ಕೆಜಿಯಷ್ಟು ಒಣಗಿದ ಮೆಣಸು ಸಿಗ್ತದೆ. ಅದೇ ನಾವು ಪಣಿಯೂರನ್ನ ನೋಡಿದ ಅದರಲ್ಲಿ ಹಬ್ಬಬ್ಬ ಅಂತಂದ್ರೆ ನಮಗೆ ಒಂದು 30-35% ಅಷ್ಟು ವೇರಿಯೇಷನ್ ಸಿಗ್ತಾ ಇರ್ತದೆ. ಕೆಲವೊಮ್ಮೆ ಹೆಚ್ಚಿನ ಇಳುವರಿ ಇದ್ದಾಗ ನಮಗೆ ಒಣಗಿದ ರಿಕವರಿ ಕಡಿಮೆ ಇರ್ತದೆ, ಅದೇ ಇಳುವರಿ ಕಡಿಮೆ ಇದ್ದಾಗ ಅದರಲ್ಲಿ ಹೆಚ್ಚಿನ ರಿಕವರಿ ಜಾಸ್ತಿ ಇರ್ತದೆ. ಅದು ಇದು ಹಾಗಲ್ಲ, ಇಳುವರಿ ಜಾಸ್ತಿ ಇರಲಿ ಕಡಿಮೆನೇ ಇರಲಿ ಹೆಚ್ಚು ಕಡಿಮೆ ಒಂದೇ ರೀತಿಯ ರಿಕವರಿ ಇರ್ತದೆ. ಅಂದ್ರೆ 38-40% ಹೆಚ್ಚು ಕಡಿಮೆ 40% ಅಷ್ಟು ಒಣ ಮೆಣಸು ನಮಗೆ ಸಿಗ್ತಾ ಇರ್ತದೆ. ಮತ್ತೆ ಇದ್ರ ಇಳುವರಿ ಸಹ ಬಹಳ ಚೆನ್ನಾಗುಂಟು. ಒಂದು ಆವರೇಜ್ ಇಳುವರಿ ಹೆಚ್ಚು ಕಡಿಮೆ ಒಂದು 20 ಅಡಿ ಬೆಳೆದು ಚೆನ್ನಾಗಿ ಇಳುವರಿ ಕೊಡುವಂತ ಒಂದು ಬಳ್ಳಿ ಏನಿದೆ, ಅದರಿಂದ ನಮಗೆ 4-5 ಕೆಜಿಯಷ್ಟು ಒಣ ಮೆಣಸನ್ನು ಪಡಿಬಹುದು. ಈ ತೂಕ ಮತ್ತೆ ಇದನ್ನೇ ನಾವು ಇಟ್ಕೊಂಡು ಮಾತಾಡಿದ್ರೆ ಇವತ್ತಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಹ ಬೇರೆ ರೀತಿಯಲ್ಲಿ ಒಂದು ಕ್ವಾಲಿಟಿಯನ್ನು ಅಸೆಸ್ ಮಾಡ್ತದೆ. ಅದರ ಹೆಸರೇ ಲೀಟರ್ ವೈಟ್ ಅಂತ ಹೇಳಿ. ಲೀಟರ್ ವೈಟ್ ಅಂತಂದ್ರೆ ನಾವು ಹಾಲಿನ ಅಳತೆಯನ್ನ ನೋಡುವಂತ, ಅಂದ್ರೆ 1 ಲೀಟರ್ ಅದರಲ್ಲಿ ನಾವು ಮೆಣಸನ್ನು ತೂಗಿ ಅದರ ಪ್ರಕಾರ ಆ ಮೆಣಸಿನ ಕ್ವಾಲಿಟಿಯನ್ನ ಹೇಳುವಂತದಕ್ಕೆ ಲೀಟರ್ ವೈಟ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವತ್ತು ಲೀಟರ್ ವೈಟ್ ನಲ್ಲಿ ಒಂದು ಕ್ವಾಲಿಟಿಯ ಮೆಣಸಿನ ಗುಣಮಟ್ಟವನ್ನು ಆ ರೀತಿಯಲ್ಲಿ ಅಳೀತದೆ. ಅಂದ್ರೆ ಲೀಟರ್ ವೈಟ್ ಬೇಸಿಸ್ ಮೇಲೆ ಇದು ಚೆನ್ನಾಗುಂಟ ಇಲ್ವಾ ಅಥವಾ ಈ ಮೆಣಸು ತೂಗ್ತದೆ ಇಲ್ವಾ ಅಂತದ್ದು ಅದರಲ್ಲಿ ಬರ್ತದೆ. ಯಾವುದೇ ಒಂದು ಮೆಣಸು 1 ಲೀಟರ್ ವೈಟ್ ಹೆಚ್ಚು ಕಡಿಮೆ 500 ಮೇಲೆ ಇದ್ರೆ ಅದಕ್ಕೆ ಉತ್ತಮ ಗುಣಮಟ್ಟ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡಬಹುದು, ವೆರಿ ಗುಡ್ ಎನ್ನುವಂತ ಕ್ವಾಲಿಟಿಯಲ್ಲಿ ಬರ್ತದೆ. 560 ಮೇಲೆ ಅದಕ್ಕೆ ಎಕ್ಸಲೆಂಟ್ ಅಂದ್ರೆ ಅತಿ ಉತ್ತಮ ಗುಣಮಟ್ಟ ಹೊಂದಿರುವಂತ ಒಂದು ಮೆಣಸು ಅಂತ ಹೇಳಿ ಅದನ್ನ ವಿಂಗಡಣೆ ಮಾಡಲಾಗ್ತದೆ. ಸಾಧಾರಣ ನಾವು ಪಣಿಯೂರನ್ನ ಬೆಳೆದು ನೋಡಿದ್ದೆ ಅದರಲ್ಲಿ ಏನಾಗ್ತದೆ, ಹೆಚ್ಚು ಕಡಿಮೆ 1 ಲೀಟರ್ ವೈಟ್ಗೆ 520-540-550 ಗ್ರಾಂ ವರೆಗೆ ತೂಗ್ತದೆ. ಅದೇ ಅರ್ಕ ಕೂರ್ಗ್ ಎಕ್ಸೆಲ್ ಎನ್ನುವಂಥದ್ದು ಹೆಚ್ಚು ಕಡಿಮೆ 580-620 ಗ್ರಾಂ ವರೆಗೂ ಇದು ತೂಗ್ತದೆ. ಅಂದ್ರೆ ಕ್ವಾಲಿಟಿಯಲ್ಲೂ ಕೂಡ ಇದು ಎಕ್ಸಲೆಂಟ್ ರೇಂಜ್ ಅಲ್ಲಿ ಬರ್ತದೆ. ಇಳುವರಿನೂ ಆವರೇಜ್ ಪ್ರತಿ ವರ್ಷ ಕೊಡ್ತಾ ಇರ್ತದೆ, ಒಳ್ಳೆ ಇಳುವರಿ ಕೊಡುವಂತದ್ದು. ಪಣಿಯೂರು 1 ಕ್ಕಿಂತ ಹೆಚ್ಚಿಗೆ ಕೊಡದಿದ್ರು ಸಹ ಪಣಿಯೂರು 1 ರಷ್ಟೇ ಇಳುವರಿ ಕೊಡುವಂತ ಒಂದು ತಳಿ. ಮತ್ತೆ ಇನ್ನೊಂದು ನಾವು ಮಾರ್ಕೆಟ್ ಅಲ್ಲಿ ಏನ್ ಗಮನಿಸಬಹುದು ಅಂತಂದ್ರೆ, ಕೆಲವೊಂದು ಯಾರು ಕ್ವಾಲಿಟಿ ಪೇಪರ್ ಬೈ ಮಾಡುವಂತವ್ರು ಇರ್ತಾರೆ, ಈಗ ಕ್ಯಾಂಪ್ಕೋ ಅಂತ ಕೆಲವೊಂದು ಸಂಸ್ಥೆಗಳು ಕೆಲವೊಮ್ಮೆ ಗಾರ್ಬಲ್ಡ್ ವೆರೈಟಿ ಮತ್ತೆ ಅನ್ಗಾರ್ಬಲ್ಡ್ ವೆರೈಟಿ ಅಂತ ಹೇಳಿ ಪೇಪರ್ ಅನ್ನ ಕ್ಲಾಸಿಫೈ ಮಾಡಿ ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ತಳಿಗೆ ಹೆಚ್ಚಿನ ಒಂದು ಧಾರಣೆ ಸಿಗುವಂತ ಸಾಧ್ಯತೆ ಇದರಲ್ಲಿ ಹೆಚ್ಚಿಗೆ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಇದನ್ನ ಸ್ಟಡಿ ಮಾಡಿ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಇಳುವರಿ ಕೊಡೋದ್ರಿಂದ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಏನುಂಟು ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಪ್ರತಿ ವರ್ಷ ಯಾವುದೇ ಒಂದು ಮೆಣಸಿನ ಬಳ್ಳಿ ಇಳುವರಿ ಕೊಟ್ಟಿದ್ದೆ ಅದರಲ್ಲಿ ಅದರ ಆರೋಗ್ಯ ಕುಂಠಿತಗೊಳ್ತಾ ಹೋಗ್ತಿರ್ತದೆ. ಅದನ್ನ ನಾವು ಹೆಚ್ಚಿಗೆ ಚೆನ್ನಾಗಿ ಇಟ್ಕೊಂಡಿದ್ದೆ ಅದರಲ್ಲಿ ಪ್ರತಿ ವರ್ಷ ಇದರ ಫಸಲನ್ನು ನಾವು ತಗೊಳ್ತಾ ಇರಬಹುದು. ಇಲ್ದಿದೆ ಓರೆ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಬಳ್ಳಿ ವೀಕ್ ಆಗಿ ಅದರ ಇಳುವರಿ ಕಡಿಮೆ ಆಗಿ ಸಾಯುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಅರ್ಕ ಕೂರ್ಗ್ ಎಕ್ಸೆಲ್ ಕೇಸ್ ನೋಡಿದ್ದೆ ಅದರಲ್ಲಿ ಹೌದು, ಇದಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಹೆಚ್ಚಿನ ಗೊಬ್ಬರ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಹಾಗೇನೆ ಕೆಲವೊಂದು ನ್ಯೂಟ್ರಿಯಂಟ್ ಸ್ಪ್ರೇಸ್ ಅಂದ್ರೆ ಪೋಷಕಾಂಶಗಳನ್ನ ಎಲೆಯ ಮುಖಾಂತರ ಕೊಡುವಂತದ್ದು. ಅಂದ್ರೆ ನಾವೇನ್ ಮಾಡಬಹುದು ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಒಮ್ಮೆ 1 ಕೆಜಿ MAP ಹಾಗೂ 1 ಕೆಜಿ ಪೆಪ್ಪರ್ ಸ್ಪೆಷಲ್ ಅನ್ನ 200 ಲೀಟರ್ ನೀರು ಕರಗಿಸಿ ಕೊಟ್ಟಿದ್ದೆ ಅದರಲ್ಲಿ ಅದರಲ್ಲಿ ಬೆಳವಣಿಗೆ ಒಂದು ಪ್ರಾರಂಭ ಆಗಿ ಅದರ ಇಮಿಡಿಯೇಟ್ ಆಕ್ಟಿವಿಟಿ ಚೆನ್ನಾಗಿ ಆಗ್ತದೆ, ಅದರ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತದೆ. ಹಾಗೇನೆ ಮಾನ್ಸೂನ್ ಕಳೆದ್ಮೇಲೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 19-19-19 ನೀರಿನಲ್ಲಿ ಕರಗುವ ಪೋಷಕಾಂಶಗಳನ್ನ 1 ಕೆಜಿಯಷ್ಟು, ಹಾಗೆ ಪೆಪ್ಪರ್ ಸ್ಪೆಷಲ್, ಈ ಪೆಪ್ಪರ್ ಸ್ಪೆಷಲ್ ಏನಂತದ್ದು ಲಘು ಪೋಷಕಾಂಶಗಳ ಮಿಶ್ರಣ, ಆ ಪೆಪ್ಪರ್ ಸ್ಪೆಷಲ್ ಏನಂತ 1 ಕೆಜಿಯಷ್ಟು ಇವೆರಡನ್ನ 200 ಲೀಟರ್ ನೀರಿನಲ್ಲಿ ಕರಗಿಸಿ ಎಲೆಗಳಿಗೆ ಸಿಂಪಡಣೆ ಮಾಡುವಂತದ್ದು. ಇದಲ್ಲದೆ ನವೆಂಬರ್ ತಿಂಗಳಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಅಂದ್ರೆ 13045 ಅಂತ ಹೇಳಿ ಬರ್ತದೆ, ಇದನ್ನ ಕೂಡ 1 ಕೆಜಿ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನ 200 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸೋದ್ರಿಂದ ಗಿಡಗಳ ಹೆಲ್ತ್ ಏನಿರ್ತದೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು, ಹಾಗೂ ಕಾಳಿನ ತೂಕ ಏನಿರ್ತದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ನಾವು ಇದನ್ನ ಕಂಡುಕೊಳ್ಬಹುದು ಇದರಲ್ಲಿ. ಇದರಿಂದ ಏನಾಗ್ತದೆ, ನಮ್ಮ ಕೂರ್ಗ್ ಎಕ್ಸೆಲ್ ಒಂದು ಗುಣಮಟ್ಟ ಅದನ್ನ ನಾವು ಕಾಪಾಡಿಕೊಂಡು ಹೋಗ್ತಾ ಇರಬಹುದು. ಅರ್ಕ ಕೂರ್ಗ್ ಎಕ್ಸೆಲ್ ತಳಿಯನ್ನ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಎಷ್ಟು ವರ್ಷಗಳಿಂದ ರೈತರಿಗೆ ಪರಿಚಯ ಮಾಡಿಸ್ತಾ ಬಂದಿದ್ರಿ, ಸಸ್ಯಗಳನ್ನು ವಿತರಣೆ ಮಾಡ್ತಾ ಬಂದಿದ್ರಿ? ಇದು ಹೆಚ್ಚು ಕಡಿಮೆ 2012 ರಿಲೀಸ್ ಆದರೂ ಸಹ ನಮ್ಮ ಕೇಂದ್ರದಲ್ಲಿ 2000 ಇಸವಿಯಿಂದನೇ ಈ ಗಿಡಗಳು ನಮ್ಮಲ್ಲಿ ಲಭ್ಯ ಇರ್ತದೆ. ಆದ್ರೆ ಸ್ಟಿಲ್ ಅದು ಏನಿತ್ತು ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಲ್ಲಿ ಇದ್ದಿದ್ರಿಂದ ಅದನ್ನ ಬಿಡುಗಡೆ ಮಾಡಿರಲಿಲ್ಲ. 2012 ಈಚೆಗೆ ಯಾವಾಗ ಅದು ಬಿಡುಗಡೆ ಮಾಡಲಾಯ್ತು ಅದನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಹೋದ್ವಿ. ಯಾಕೆಂತಂದ್ರೆ ಹೆಚ್ಚಿಗೆ ಗಿಡಗಳನ್ನ ನಾವು ರೈತರಿಗೆ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಮದರ್ ಪ್ಲಾಂಟ್ ಸ್ಟಾಕ್ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚಿಗೆ ಇರಬೇಕಾಗ್ತದೆ. ಆ ಮದರ್ ಪ್ಲಾಂಟ್ಸ್ ನ ನಾವು ಡೆವಲಪ್ ಮಾಡ್ತಾ ಬಂದ್ವಿ. ಈಗ ಒಂದು 3 ವರ್ಷದಿಂದ ಈಚೆಗೆ ನಮ್ಮ ರೈತರಿಗೆ ಇದನ್ನ ಸಪ್ಲೈ ಮಾಡ್ತಾ ಇದೀವಿ. ಕನಿಷ್ಠ ಕೆಲವರಿಗೆ 50 ಗಿಡದಿಂದ 100 ಗಿಡದವರೆಗೂ ಈ ಗಿಡಗಳನ್ನ ನಮ್ಮ ಜಿಲ್ಲೆಯ ರೈತರಿಗೆ ಸಪ್ಲೈ ಮಾಡ್ತಾ ಇದೀವಿ. ಇದಲ್ಲದೆ ಇತರ ಕೆವಿಕೆಗಳಿಗೂ ಸಹ ಇದನ್ನ ಪಾಪ್ಯುಲರೈಸ್ ಮಾಡುವ ಒಂದು ನಿಟ್ಟಿನಲ್ಲಿ ಬೇರೆ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನಾವು ಇದನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಅರ್ಕ ಕೂರ್ಗ್ ಎಕ್ಸೆಲ್ ತಳಿಯನ್ನ ಉತ್ಪಾದನೆ ಮಾಡುವ ಒಂದು ವಿನೂತನ ಕ್ರಮವನ್ನ ಅಥವಾ ವಿಶೇಷ ಕ್ರಮವನ್ನ ಅನುಸರಿಸಿದರೆ ನೀವು ನಿಮ್ಮ ಫಾರ್ಮ್ ನಲ್ಲಿ, ಅದರ ಬಗ್ಗೆ ಸ್ವಚ್ಛವಾಗಿ ಹೇಳ್ಬೋದಾ? ಈ ತಳಿಯನ್ನ ಫಸ್ಟ್ ಬಿಡುಗಡೆ ಮಾಡಿದ ತಕ್ಷಣ ಪ್ಲಾಂಟರ್ಸ್ ಗೆ ನಾವು ಹೇಗೆ ಲಾರ್ಜ್ ಸ್ಕೇಲ್ ಅಲ್ಲಿ ತಲುಪಿಸಬೇಕೆನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಾಬ್ಲಮ್ ಆಗಿತ್ತು ನಮ್ಗೆ. ಯಾಕೆಂತಂದ್ರೆ ನಾವು ಒಂದು ಮೆಣಸಿನ ಬೆಳೆಯನ್ನ ನೆಟ್ಟು ಅದು ದೊಡ್ಡದಾಗಿ ಪುನಃ ಅದರಿಂದ ಬರೋ ರನ್ನರ್ಸ್ ಇಂದ ಅದನ್ನ ಡೆವಲಪ್ ಮಾಡ್ತಾ ಹೋದ್ರೆ ಕನಿಷ್ಠ ಪಕ್ಷ ಒಂದು 20-30 ವರ್ಷಗಳೇ ಬೇಕಾಗ್ತಿತ್ತು ನಮ್ಮ ಎಲ್ಲ ಪ್ಲಾಂಟರ್ಸ್ ಗೆ ಫಸ್ಟ್ ನಾವು ಗಿಡಗಳನ್ನ ಕೊಡೋದಕ್ಕೆ. ಆದ್ರೆ ಕೇರಳದ ಒಂದು ಪಣಿಯು ಸ್ಟೇಷನ್ ಇಂದ ಒಂದು ಹೊಸ ಪದ್ಧತಿಯನ್ನ ಅವರು ಅಭಿವೃದ್ಧಿ ಪಡಿಸಿದ್ರು, ಅದೇ ಟ್ರೆಲ್ಲಿಸ್ ಸಿಸ್ಟಮ್ ಅಂತ ಹೇಳಿ, ಪ್ರೊಡ್ಯೂಸಿಂಗ್ ರನ್ನರ್ಸ್. ಅಂದ್ರೆ ಇದರಲ್ಲಿ ಬರೀ ರನ್ನರ್ ಗಳನ್ನ ತಯಾರು ಮಾಡಲಾಗ್ತದೆ. ಇದರಲ್ಲಿ ಫಾಲೋ ಮಾಡ್ತಾರೆ ಅಂತಂದ್ರೆ 2 ಅಡಿ ಅಗಲ 2 ಅಡಿ ಆಳದ 2 ಉದ್ದವಾದ ಚರಂಡಿಗಳನ್ನ ಪ್ಯಾರಲಲ್ ಆಗಿ ಓಪನ್ ಮಾಡ್ತಾರೆ. ಅದರಲ್ಲಿರೋ ಮಣ್ಣನ್ನೆಲ್ಲ ತೆಗೆದು ಒಳ್ಳೆಯ ಕಾಡು ಮಣ್ಣು ಹಾಗೂ ಚೆನ್ನಾಗಿ ಕೊಳ್ತಿರುವಂತ ಗೊಬ್ಬರ, ಸ್ವಲ್ಪ ಮಟ್ಟಿಗೆ ಲೈಮ್ ಡೊಲೊಮೈಟ್ ಅನ್ನ ಸ್ವಲ್ಪ ಹಾಕಿ ಇದನ್ನ ಮಿಶ್ರಣ ಮಾಡಿ ನಾವು ಆ ಚರಂಡಿಯನ್ನ ಮುಚ್ಚುವಂತದ್ದು. ಹಾಗೆ ಈ ಚರಂಡಿ ಒಳಗಡೆ ಬೇರು ಬಿಟ್ಟ ಕಡ್ಡಿಗಳನ್ನ 1.5 ಅಡಿ ಅಂತರದಲ್ಲಿ ನೆಟ್ಟು ಆಮೇಲೆ ಅದನ್ನ ಸಾಕುವಂತದ್ದು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೆಟ್ ಮೇಲೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದಕ್ಕೆ ಹೆಚ್ಚಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆರ್ಗಾನಿಕ್ ವೇಯಲ್ಲಿ ನಾವು ಬೆಳೆಸ್ತಿದೀವಿ. ಯಾಕಂದ್ರೆ ಇದಕ್ಕೆ ನಾವು ಯಾವುದೇ ಫರ್ಟಿಲೈಸರ್ ಅನ್ನು ಉಪಯೋಗಿಸ್ತಾ ಇಲ್ಲ, ಅದೇ ಬಹಳಷ್ಟು ಗಂಜಾಳವನ್ನ ನಾವು ಉಪಯೋಗಿಸಿ ನಾವು ಬೆಳೆಸ್ತಾ ಇದೀವಿ. 2 ವಾರಕ್ಕೊಮ್ಮೆ ನಾವು ಗಂಜಾಳವನ್ನ ಕೊಡ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ 10 ಲೀಟರ್ ಗಂಜಾಳಕ್ಕೆ ಒಂದು 10 ಕೆಜಿ ಹಸಿಸೆಗಣೆಯನ್ನು ಮಿಶ್ರಣ ಮಾಡಿ 2 ವಾರದ ಮಟ್ಟಿಗೆ ಹಾಗೆ ಇಟ್ಟು ಅದನ್ನ 200 ಲೀಟರ್ ನೀರಿನಲ್ಲಿ ಕರಗಿಸಿ ನಂತರ ಗಿಡಗಳಿಗೆ ಹಾಕ್ತಾ ಇದೀವಿ. ಇವತ್ತಿನವರೆಗೆ ಫರ್ಟಿಲೈಸರ್ ಅಂತ ಹೇಳಿ ಹೆಚ್ಚಿಗೆ ನಾವು ಏನು ಕೊಟ್ಟಿಲ್ಲ. ಆದ್ರೆ ಪೆಪ್ಪರ್ ಸ್ಪೆಷಲ್ ಅನ್ನ ನಾವು ಸ್ಪ್ರೇ ಮಾಡ್ತಾ ಇದೀವಿ ತಿಂಗಳಿಗೊಮ್ಮೆ. ಇಲ್ಲದಿದ್ರೆ ಈ ಗಂಜಾಳವನ್ನ ನಾವು 2 ವಾರಕ್ಕೊಮ್ಮೆ ಉಪಯೋಗಿಸ್ತಾ ಇದೀವಿ. ಈ ಬಳ್ಳಿಗಳು 1.5 ಅಡಿ ಎತ್ತರಕ್ಕೆ ತಲುಪದ ಮೇಲೆ ಅದನ್ನ ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಗ್ರೌಂಡ್ ಗೆ ಪ್ಯಾರಲಲ್ ಆಗಿ ಅದನ್ನ 1.5 ಅಡಿ ಎತ್ತರದಲ್ಲಿ ಬಗ್ಸಿ ಯಾವ್ದಾದ್ರು ಒಂದು ಕೋಲಿನ ಮೇಲೆ ಅದನ್ನ ಹರಡಿ ಬಿಡ್ತಾ ಇದೀವಿ. ಅಲ್ಲಲ್ಲಿ ನಾವು ಕಟ್ಕೊಳ್ಬೇಕಾಗ್ತದೆ ಕೋಲಿನ ಮೇಲೆ. ಇದು ಯಾಕೆ ಅಂತಂದ್ರೆ ನಾವು ನೆಟ್ಟಿಗೆ ಬಿಟ್ಟಿದ್ದೆ ಅದರಲ್ಲಿ ಬಳ್ಳಿಗಳನ್ನ ಸೈಡ್ ಬ್ರಾಂಚಸ್ ಬರುವಂತ ಚಾನ್ಸಸ್ ಇರ್ತದೆ. ನಮಗೆ ಸೈಡ್ ಬ್ರಾಂಚಸ್ ಬೇಡ, ಯಾಕಂದ್ರೆ ಈ ಬಳ್ಳಿಗಳನ್ನ ನಾವು ಮುಂದಕ್ಕೆ ಕಟ್ಟಿಂಗ್ಸ್ ಮಾಡೋದಕ್ಕೆ ಉಪಯೋಗಿಸುವಂತದ್ದು. ಅದರಿಂದ ಅದು ಹಾಗೇನೆ ಒಂದು ತರ ಬೆಳೀತಾ ಹೋಗ್ಬೇಕಾಗ್ತದೆ. ಸೈಡ್ ಬ್ರಾಂಚಸ್ ನಮಗೆ ಬರೋದು ಬೇಡ. ನೆಲದಿಂದ 1.5 ಅಡಿ ಬೆಳೆದ ತಕ್ಷಣ ನಾವು ಆ ಬಳ್ಳಿಯನ್ನ ಬಗ್ಗಿಸ್ತಾ ಇದ್ದೀವಿ. ಬಗ್ಸಿ ಒಂದು ಕೋಲಿಗೆ ಕಟ್ಟಲಾಗ್ತದೆ, ಅದು ಹಾಗೆ ಬೆಳೀತಾ ಇರ್ತದೆ. ಮತ್ತೆ ನಾವು ಮೊದಲೇ ಹೇಳಿದಾಗೆ ತಿಂಗಳಿಗೊಮ್ಮೆ ಅದಕ್ಕೆ ಪೆಪ್ಪರ್ ಸ್ಪೆಷಲ್ ಅನ್ನ ಕೊಡ್ತೀವಿ. ನಾವು ಇಲ್ಲಿ ಮುಖ್ಯವಾಗಿ ಒಂದು ಮೇಲಿಂದ ಮಳೆ ನೀರು ಬೀಳದಿರುವಂತ ಒಂದು ಎಚ್ಚರಿಕೆಯನ್ನು ನಾವು ತಗೊಳ್ಬೇಕಾಗ್ತದೆ. ಸೈಡ್ಸ್ ಎಲ್ಲ ಓಪನ್ ಇಟ್ಟು ಟಾಪ್ ಅನ್ನ ನಾವು ಕವರ್ ಮಾಡಬೇಕಾಗ್ತದೆ. ಗಾಳಿಯ ಓಡಾಟ ಇರಬೇಕಾಗ್ತದೆ, ಅದೇ ಮಳೆ ನೀರು ಬೀಳದಿರುವಾಗೆ ಅದನ್ನ ನೋಡ್ಕೊಳ್ಬೇಕಾಗ್ತದೆ. ಅದರಿಂದ ಏನಾದ್ರು ಒಂದು ಶೆಡ್ಡಿನ ಕೆಳಗಡೆ ಪಾಲಿಹೌಸ್ ಸೈಡ್ ಇಲ್ದಿರುವಂತ ಬರೀ ಟಾಪ್ ಕವರ್ ಆಗಿರುವಂತ ಒಂದು ಪಾಲಿಹೌಸ್ ಒಳಗಡೆ ಇದನ್ನ ಈ ತರ ಒಂದು ಸಿಸ್ಟಮ್ ಅನ್ನ ಬೆಳೆದಿದೆ. ಆದರೆ ಬಹಳ ಬೇಗ ಈ ಬಳ್ಳಿಗಳು ಬೆಳೀತವೆ. ನಾವು ನೋಡಿರೋ ಪ್ರಕಾರ 1 ವರ್ಷಕ್ಕೆ ಹೆಚ್ಚು ಕಡಿಮೆ 20-30 ಗಿಣ್ಣುಗಳು ಒಂದು ಬಳ್ಳಿಯಲ್ಲಿ ಫಾರ್ಮ್ ಆಗ್ತದೆ. ವರ್ಷಕ್ಕೆ ಕನಿಷ್ಠ ಪಕ್ಷ 20-30 ಗಿಣ್ಣುಗಳು ಫಾರ್ಮ್ ಆದಾಗ ನಾವು ಇಲ್ಲಿ ಮಾಡುವಂತ ಒಂದು ಕಟ್ಟಿಂಗ್ಸ್ ಮಾಡುವಂತ ಸಿಸ್ಟಮ್ ಹೇಗೆ ಅಂತಂದ್ರೆ 1 ಗಿಣ್ಣಿನ ಕಟ್ಟಿಂಗ್ಸ್ ಅನ್ನ ಮಾಡ್ತೀವಿ, 1 ಗಿಣ್ಣಿನ ತುಂಡುಗಳು. ಈ ಕಟ್ಟಿಂಗ್ಸ್ ಅನ್ನ ಮಾಡುವಾಗ ಸಾಧಾರಣವಾಗಿ ನಾವು ಏನ್ ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ ಆ ಗಿಣ್ಣಿನ ಮೇಲ್ಭಾಗ ಹೆಚ್ಚು ಕಡಿಮೆ 1 ಇಂಚ್ ಇರುವಷ್ಟು ಕತ್ತರಿಸ್ತೀವಿ ಸ್ಟ್ರೇಟ್ ಆಗಿ. ಮತ್ತೆ ಗಿಣ್ಣಿನ ಕೆಳಭಾಗ ಅಂದ್ರೆ ಅದು ಮಣ್ಣಿಗೆ ಹೋಗುವಂತ ಭಾಗ, ಅಲ್ಲಿ 2 ಇಂಚಿನಷ್ಟು ಬಿಟ್ಟು ಅಡ್ಡಲಾಗಿ ನಾವು ಅದನ್ನ ಕತ್ತರಿಸ್ತೀವಿ. ಕತ್ತರಿಸಿದ ಮೇಲೆ ಈ ಕಡ್ಡಿಗಳನ್ನ ಅಂದ್ರೆ 1 ಗಿಣ್ಣು ಮಾತ್ರ ಇರ್ತದೆ ಒಂದು ಕಡ್ಡಿಯಲ್ಲಿ, ಅಂತ ಕಟ್ಟಿಂಗ್ಸ್ ತುಂಡುಗಳನ್ನ ನಾವು ಏನ್ ಮಾಡ್ತೇವೆ ಬ್ಯಾವೆಸ್ಟಿನ್ ದ್ರಾವಣದಲ್ಲಿ ಹೆಚ್ಚು ಕಡಿಮೆ 15 ನಿಮಿಷ ನೆನೆ ಅಂದ್ರೆ ಅದರ ಮೇಲೆ ಬೇರೆ ಏನಾದ್ರು ಶಿಲೀಂಧ್ರಗಳಿದ್ದಲ್ಲೇ ಅದನ್ನ ನಾಶಪಡಿಸೋದಕ್ಕೋಸ್ಕರ ಹೆಚ್ಚು ಕಡಿಮೆ 1 ಗ್ರಾಂ ಬ್ಯಾವೆಸ್ಟಿನ್ ಒಂದು ಲೀಟರ್ ನೀರಲ್ಲಿ ಕರಗಿಸಿ ಆ ಪ್ರಮಾಣದಲ್ಲಿ ಇದನ್ನ ನೆನೆಸ್ತೀವಿ ಒಂದು 15 ನಿಮಿಷದವರೆಗೆ. ನೆನೆಸಿದ ಮೇಲೆ ಅದನ್ನ ತೆಗೆದು ಸ್ವಲ್ಪ ಮಟ್ಟಿಗೆ ಆರೋದಕ್ಕೆ ಬಿಟ್ಟು ಆಮೇಲೆ ಇಲ್ಲಿ ಬೇರು ಬರೋದಕ್ಕೆನೆ ಇರುವಂತ ಒಂದು ಹಾರ್ಮೋನ್ ಇರ್ತದೆ, ಅದರ ಹೆಸರು Indole-3-Butyric Acid ಅಂತ ಹೇಳಿ. ಇದನ್ನ ನಾವು ಹೇಗೆ ತಯಾರಿಸ್ಕೊಳ್ತೀವಿ ಅಂತಂದ್ರೆ 1 ಗ್ರಾಂ Indole-3-Butyric Acid ಅನ್ನ 10 ml ಆಲ್ಕೋಹಾಲ್ ಅಲ್ಲಿ ಮೊದಲು ಕರಗಿಸ್ಕೊಳ್ತೀವಿ. ಯಾಕಂದ್ರೆ ಅದು ನೀರಲ್ಲಿ ಕರಗಲ್ಲ, ಮೊದಲಿಗೆ ಒಂದು 10 ml ಆಲ್ಕೋಹಾಲ್ ನಲ್ಲಿ ಕರಗಿಸಿ ನಂತರ ಅದನ್ನ 990 ml ನೀರಿನಲ್ಲಿ ಅದನ್ನ ಮತ್ತೆ ಕರಗಿಸಲಾಗ್ತದೆ. ಇದಕ್ಕೆ ನಾವು ಒನ್ ಪಿಪಿಎಂ ಅಂತ ಹೇಳಿ ಹೇಳ್ತೀವಿ, 1% ಸೊಲ್ಯೂಷನ್ ಅಂತ ಹೇಳಿ. ಈ ಕಟ್ಟಿಂಗ್ಸ್ ಅನ್ನ ಯಾವ್ದು ಮಣ್ಣಿಗೆ ಹೋಗ್ತಾ ಆ ಭಾಗವನ್ನು ಹೆಚ್ಚು ಕಡಿಮೆ 1 ಇಂಚಿನಷ್ಟು 1 ನಿಮಿಷದವರೆಗೆ ಅದ್ದಬೇಕಾಗ್ತದೆ. ಈ ಬೇರು ಬರುವಂತ ದ್ರಾವಣವನ್ನ ಏನ್ ಪ್ರಿಪೇರ್ ಮಾಡಿದ್ರೆ ಇಂಡೋಲ್ 3-ಬ್ಯೂಟ್ರಿಕ್ ಆಸಿಡ್ ಸೊಲ್ಯೂಷನ್ ಏನುಂಟು ಅದರಲ್ಲಿ ಹೆಚ್ಚು ಕಡಿಮೆ 1 ನಿಮಿಷ ಅದ್ದಿ ಇಮಿಡಿಯೇಟ್ ಆಗಿ ನಾವು ಅದನ್ನ ಈ ಮೊದಲೇ ತಯಾರಿಸಿದಂತ ಪ್ಯಾಕೆಟ್ ಗಳಿಗೆ ನೆಡುವಂತದ್ದು. ನೆಟ್ ಮೇಲೆ ಪ್ಯಾಕೆಟ್ ಗಳಿಗೆ ನೀರನ್ನ ಹಾಕಿ ಮತ್ತೆ ಪುನಃ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಹೆಚ್ಚು ಕಡಿಮೆ 25 ದಿನಗಳವರೆಗೆ ನಾವು ಮುಚ್ಚುತ್ತೀವಿ. 25 ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು ಸುಳಿ ಫಾರ್ವರ್ಡ್ ಆಗ್ತದೆ ಸ್ವಲ್ಪ ಮಟ್ಟಿಗೆ. ಅದು ಫಾರ್ವರ್ಡ್ ಆದಾಗ ನಿಧಾನವಾಗಿ ಮುಚ್ಚಿರುತ್ತ ಪ್ಲಾಸ್ಟಿಕ್ ಹಳಿಗಳನ್ನ ತೆಗಿತಾ ಬರ್ತೀವಿ. ಇಲ್ಲಿ ನಡುವಾಗ ನಾವು ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ನಾ ಹೇಳಿದೆ ಇದು ಒಂದೇ ಗಿಣ್ಣು ಇರುವಂತ ಪದ್ಧತಿ. ಆ ಗಿಣ್ಣು ಮಣ್ಣಿನ ಮೇಲ್ಭಾಗ ಇರುವಂತೆ ನಾವು ನಡ್ತೀವಿ. ಬರೀ ಆ ಗಿಣ್ಣಿನ ಕೆಳಭಾಗದಲ್ಲಿ 1 ಇಂಚ್ ಮಾತ್ರ ಮಣ್ಣಿನೊಳಗಡೆ ಹೋಗ್ತದೆ. 2 ಗಿಣ್ಣನ್ನ ಹಾಕಿ ನಡುವಂತ ಪದ್ಧತಿಗಳೇನಿರ್ತವೆ, ಬಾಕಿ ಎಲ್ಲ ಅದು ಒಂದೇ ತೆರನಾಗಿರ್ತದೆ. ಇಲ್ಲಿ ಬರೀ ಡಿಫರೆನ್ಸ್ ಏನು ಅಂತಂದ್ರೆ, ಬರೀ 1 ಗಿಣ್ಣನ್ನ ಮಾತ್ರ ನಾವು ಇಲ್ಲಿ ಉಪಯೋಗಿಸ್ತೀವಿ. ಇದರಿಂದ ಚೆನ್ನಾಗಿ ಬೇರ್ ಬರ್ತದೆ, ಯಾಕೆಂದ್ರೆ ಬೇರಿನ ಬೆಳವಣಿಗೆ ಬಹಳ ಚೆನ್ನಾಗಿರೋದ್ರಿಂದ ಫೀಲ್ಡ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಬಹಳ ಚೆನ್ನಾಗಿ ಬರ್ತದೆ. ಒಳ್ಳೆಯ ಫೀಡ್ಬ್ಯಾಕ್ ಕೂಡ ನಮಗೆ ಸಿಕ್ಕಿದೆ ರೈತರಿಂದ. ಈ ಎಸ್ಟಾಬ್ಲಿಷ್ಮೆಂಟ್ ಬಹಳ ಚೆನ್ನಾಗಿ ಉಂಟು ಮತ್ತೆ ಫಾಸ್ಟ್ ಆಗಿ ಬೆಳೀತದೆ ಅಂತ ಹೇಳಿ. ಇದರ ಕಾರಣ ಯಾಕೆ ಅಂತಂದ್ರೆ ಬೇರಿನ ಬೆಳವಣಿಗೆ ಬಹಳ ಚೆನ್ನಾಗಿ ಬಂದಿರ್ತದೆ. ಕೊಡಗು ಜಿಲ್ಲೆಯಲ್ಲಿ ಅರ್ಕ ಕೂರ್ಗ್ ಎಕ್ಸೆಲ್ ಈ ಒಂದು ಕಾಳು ಮೆಣಸಿನ ತಳಿಯನ್ನ ನಮ್ಮ ಕಾಫಿ ಬೆಳೆಗಾರರು ಹೇಗೆ ಸ್ವೀಕರಿಸಿಕೊಂಡಿದ್ದಾರೆ? ಸುಮಾರು ಕಡೆಗೆ ಈಗಾಗಲೇ ಪರಿಚಯ ಆಗಿರಬೇಕು ಮತ್ತೆ ಕೆಲವೊಬ್ಬರು ತುಂಬಾ ಆಸಕ್ತಿಯಿಂದ ಬೆಳೆಸಿರ್ಬೇಕಲ್ವಾ? ಹೌದು, ನಮ್ಮಲ್ಲಿ ಬಹಳ ಡಿಮಾಂಡ್ ಉಂಟು. ಆದ್ರೆ ನಮ್ಗೆ ಆ ಡಿಮಾಂಡ್ ಅನ್ನ ಮೀಟ್ ಮಾಡುವಂತದ್ದೇ ಸಮಸ್ಯೆ ಆಗಿದೆ. ಯಾಕೆಂತಂದ್ರೆ ಇದು ಒಂದು 2012ರಲ್ಲಿ ತಳಿ ಬಂದ್ರು ಕೂಡ ನಾವು ಮೊದಲಿಗೆ ಹೆಚ್ಚಿಗೆ ಪ್ರಸಾರ ಕೊಡ್ಲಿಲ್ಲ ಅದ್ರ ಬಗ್ಗೆ. ಯಾಕೆಂತಂದ್ರೆ ರೈತರಿಗೆ ಕೊಡೋಕ್ಕಿಂತ ಮೊದಲು ನಮ್ಗೆ ಅದರಲ್ಲಿ ಮೆಟೀರಿಯಲ್ ಇರಬೇಕಾಗ್ತದೆ. ಮೆಟೀರಿಯಲ್ ಡೆವಲಪ್ ಮಾಡಿದ್ಮೇಲೆ ನಾವು ರೈತರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಅದು ಕೂಡ ಚಿಕ್ಕ ಕ್ವಾಂಟಿಟಿಯಲ್ಲಿ. ಬಹಳ ಡಿಮಾಂಡ್ ಉಂಟು, ಆದ್ರೆ ಆ ಡಿಮಾಂಡ್ ಅನ್ನ ನಮಗೆ ಪೂರೈಸಕ್ ಆಗ್ತಾ ಇಲ್ಲ. ಇತ್ತೀಚೆಗೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ 2-3 ವರ್ಷದಿಂದ. ಅದರಿಂದ ಇಳುವರಿ ಕೂಡ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ, ಜಸ್ಟ್ ಮೊದಲನೇ ಇಳುವರಿ ಪ್ರಾರಂಭ ಆಗ್ತಾ ಉಂಟು. ಬಟ್ ಡಿಮಾಂಡ್ ಏನಂತದ್ದು ಬಹಳ ಉಂಟು. ಆದ್ರೆ ನಾವು ಅದರಿಂದಾಗಿ ಈ ಡಿಮಾಂಡ್ ಅನ್ನು ಮೀಟ್ ಮಾಡಲು ನಾವು ನರ್ಸರಿ ಜನರನ್ನು ಸಹ ಯಾರಾದ್ರೂ ಇದ್ದಲ್ಲಿ ಹುಡುಕ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಯಾಕೆಂದ್ರೆ ಅವರಿಗೆ ಮೆಟೀರಿಯಲ್ ಕೊಟ್ಟು ಅವರೇ ಅಭಿವೃದ್ಧಿ ಪಡಿಸಿದ್ರೆ ನಮ್ಮ ಒಂದು ಮೇಲ್ವಿಚಾರಣೆಯಲ್ಲಿ ಅದನ್ನ ಅವ್ರು ಮಾಡಿದ್ದೇ ಆದಲ್ಲಿ ಒಂದು ಕರೆಕ್ಟ್ ಆಗಿರುವಂತ ಒಂದು ಅರ್ಕ ಕೂರ್ಗ್ ಎಕ್ಸೆಲ್ ನ ಜನರಿಗೆ ಕೊಡಬಹುದು. ಮತ್ತೆ ಅರ್ಕ ಕೂರ್ಗ್ ಎಕ್ಸೆಲ್ ಒಂದು ಗುಣ ಇನ್ನೊಂದು ಏನು ಅಂತಂದ್ರೆ, ಹೇಗೆ ಅದ್ ನಾವು ಪಣಿಯೂರಿಂದ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂದ್ರೆ, ಸ್ವಲ್ಪ ಮಟ್ಟಿಗೆ ಎಲೆಯ ಕ್ಯಾರೆಕ್ಟರ್ ಅನ್ನು ನೋಡಿದ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು. ಏನಾಗ್ತದೆ, ಒಂದು ಅಂದಾಜು ಇದ್ರದ ಉದ್ದ 16 ಸೆಂಟಿಮೀಟರ್ 8 ಸೆಂಟಿಮೀಟರ್, ಇದು ತುದಿ ಸ್ವಲ್ಪ ಮಟ್ಟಿಗೆ ಉದ್ದ ಇರ್ತದೆ. ಪಣಿಯೂರು ಒಂದು ಹಾರ್ಟ್ ಶೇಪ್ ಅಲ್ಲಿ ಇರ್ತದೆ, ತುದಿ ಅಷ್ಟು ಉದ್ದ ಇರೋದಿಲ್ಲ, ಒಂದು ಶಾರ್ಟ್ ಆಗಿರ್ತದೆ. ಬಟ್ ಇದು ತುದಿ ಒಂಥರ ಇಲಾಂಗೇಟ್ ಆಗಿರ್ತದೆ, ಮತ್ತೆ ಎಲೆಗಳು ಸ್ವಲ್ಪ ಅಗಲ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಮ್ಗೆ ಅದನ್ನ ಪಣಿಯೂರು ಒಂದರಿಂದ ಗುರುತಿಸಿಕೊಳ್ಬಹುದು. ಸೊ ಅದು ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್, ಇನಿಷಿಯಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಐಡೆಂಟಿಫೈ ಮಾಡುವಂತದ್ದು. ಅದರಿಂದ ನರ್ಸರಿ ಮೇಲೇನು ಅಂದ್ರೆ ಈ ವೆರೈಟಿಯ ಬಗ್ಗೆ ಒಂದು ಹಿಡಿತವನ್ನು ನಾವು ಇಟ್ಕೊಳ್ಬಹುದು. ಆ ರೀತಿಯಾಗಿ ಯಾರು ಮುಂದೆ ಬರ್ತಾರೆ ನರ್ಸರಿ ಮಾಡೋದಕ್ಕೆ ಅವರನ್ನು ಸಹ ಹುಡುಕ್ತಾ ಇದೆ. ಒಟ್ಟಾರೆ ತಾವು ಹೇಳುದು ಪಣಿಯೂರು 1ಕ್ಕಿಂತ ಇತರೆ ಕಾಳು ಮೆಣಸಿನ ತಳಿಗಳಿಗಿಂತ ಅರ್ಕ ಕೂರ್ಗ್ ಎಕ್ಸೆಲ್ ಉತ್ತಮವಾದ ತಳಿ, ಮತ್ತೆ ತೂಕ ಪ್ರತಿ ವರ್ಷನು ಇಳುವರಿ ಕೊಡೋದು, ಹೀಗೆ ರೋಗಗಳ ಸಂಗತಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಪಣಿಯೂರು 1ಕ್ಕೆ ಸ್ವರ್ಗ ರೋಗ ಸಾಕಷ್ಟು ಕಡೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ಮಾತಾಡೋರು ಇದರಲ್ಲ. ಇದಕ್ಕೆ ಕಾಳು ಮೆಣಸಿನ ಕಲ್ಟಿವೇಷನ್ ಬಗ್ಗೆ ನಾವು ಹೇಳೋಗಿದ್ರೆ, ಯಾವುದೇ ಒಂದೇ ಒಂದು ವೆರೈಟಿಯನ್ನ ತಮ್ಮ ತೋಟದಲ್ಲಿ ಹಾಕುವ ನಿಟ್ಟಿನಲ್ಲಿ ಅಡ್ವೈಸ್ ಅನ್ನ ಕೊಡ್ತಾ ಇಲ್ಲ. ಯಾಕೆಂತಂದ್ರೆ ಒಂದೇ ಒಂದು ತಳಿ ಇದ್ದಿದ್ದೆ ಆದಲ್ಲಿ, ಆಕ್ಚುಲಿ ನಾವು ಇವತ್ತು ಒಂದು ಪಣಿಯೂರನ್ನ ಏನ್ ನೋಡ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಕೊಡಗಿನ ಯಾವುದೇ ಒಂದು ಪ್ರದೇಶವು ಹೋದ ಕೂಡಿ 99% ಮೆಣಸಿನ ಬೆಳೆಯನ್ನು ನೋಡಿದಾದಲ್ಲಿ ಅದು ಪಣಿಯೂರು 1ನೇ ಆಗಿದೆ. ಇದು ಸಹ ರೋಗ ಒಂದು ಸ್ಪ್ರೆಡ್ ಆಗೋದಕ್ಕೆ ಕಾರಣ ಆಗಿದೆ. ಅದರಿಂದ ಯಾವುದೇ ಒಂದೇ ತಳಿಯನ್ನ ನಮ್ಮ ತೋಟದಲ್ಲಿ ಬೆಳಿಬಹುದು. ಕನಿಷ್ಠ ಪಕ್ಷ 5-6 ತಳಿಯನ್ನ ನಾವು ರೆಕಮೆಂಡ್ ಮಾಡ್ತೇವೆ. ತಮ್ಮ ತಮ್ಮ ತೋಟದಲ್ಲಿ ಬೇರೆ ಬೇರೆ ತಳಿಗಳನ್ನ ನಡಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇದು ಕೂಡ ಸ್ವಲ್ಪ ಮಟ್ಟಿಗೆ ತೀರಾ ಅಂತ ಹೇಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ರೋಗವನ್ನು ತಡ್ಕೊಳ್ಳುವಂತ ಶಕ್ತಿ ಹೊಂದಿದೆ. ಆದ್ರೆ ಪೂರ್ತಿಯಾಗಿ ಇದು ರೋಗವನ್ನು ತಡ್ಕೊಳ್ಳುತ್ತದೆ ಅಥವಾ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೊಂದಿದೆ ಅಂತ ಹೇಳಿ ನಾವು ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಮ್ಮ ಫಾರ್ಮ್ ಅಲ್ಲಿ ನೋಡಿದ ಒಂದು ವಿಷಯವನ್ನು ನಾವು ತಗೊಂಡಿದ್ದೆ. ಅದರಲ್ಲಿ ಅದಕ್ಕೆ ಕಾಯಿಲೆ ಬಂದಿಲ್ಲ ಅಂತ ಹೇಳೋದಿಲ್ಲ, ಬಂದಿದ್ರು ಸಹ ಬಳ್ಳಿಗಳು ಹೋಗಿರೋದಂತೂ ಸ್ವಲ್ಪ ಕಡಿಮೆನೆ. ಸ್ವಲ್ಪ ಮಟ್ಟಿಗೆ ಇದು ರೋಗವನ್ನ ತಡ್ಕೊಳ್ಳುವಂತ ಶಕ್ತಿ ಹೊಂದಿದೆ. ಹಾಗೆನ್ಕೊಂಡು ಬರೀ ಅರ್ಕ ಕೂರ್ಗೆಕ್ಸಲ್ ಅನ್ನೇ ಬೆಳಿಬೇಕು ಅಥವಾ ಬೇರೆ ರೋಗ ತಡ್ಕೊಳ್ಳುವಂತ ಒಂದೇ ಒಂದು ತಳಿಯನ್ನು ನಾವು ನಡಬೇಕು ಅಂತ ಹೇಳಿ ಹೇಳೋದಿಲ್ಲ. ತಮ್ಮ ತೋಟಗಳಲ್ಲಿ ಎಲ್ಲಾ ರೀತಿಯ ಅದು ಪಣಿಯೂರು 1 ಸಹ ಸೇರಿ 5-6 ತಳಿಗಳನ್ನು ನಾವು ಬೆಳೆದಿದ್ದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ರೋಗವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಕಾಳು ಮೆಣಸಿನ ಹರಡುವಂತಹ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ ಹೇಳಿ ಇತ್ತೀಚೆಗಿನ ಒಂದು ಬೆಳವಣಿಗೆ. ಆ ರೀತಿ ಬೆಳೆಗಾರರು ತಮ್ಮ ತೋಟದಲ್ಲಿ ಕನಿಷ್ಠ ಪಕ್ಷ 5-6 ತಳಿಯನ್ನು ತಮ್ಮ ತೋಟದಲ್ಲಿ ನೆಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೆ. ಕೊಡಗಿನ ಪ್ರದೇಶಕ್ಕೆ ಕಾಫಿ ಬೆಳೆಗಾರರಿಗೆ ಆಶಾದಾಯಕವಾದ ಕಾಳುಮೆಣಸಿನ ತಳಿ ಅರ್ಕ ಕೂರ್ಗ್ ಎಕ್ಸೆಲ್ ಈಗಾಗಲೇ ಇದರ ಬಗ್ಗೆ ಸುಮಾರು ಚರ್ಚೆಗಳು ಆಗಿದವೆ. ರೈತರು ಇಷ್ಟಪಟ್ಟು ಹಾಕ್ತಿದ್ದಾರೆ. ಈ ಬೆಳೆಯ ವಿಶೇಷತೆಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ತಾವು ನೀಡಿದ್ರಿ. ತಮಗೆ ಧನ್ಯವಾದಗಳು ದೇವಯ್ಯನವರೆ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಅರ್ಕ ಕೂರ್ಗ್ ಎಕ್ಸೆಲ್ ಕಾಳುಮೆಣಸಿನ ತಳಿ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಕೆ ದೇವಯ್ಯ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ. ಹಾವುಗಳ ಕುರಿತಾದ ಈ ಗೀತೆಯನ್ನ ಹಾಡಿದ್ದಾರೆ ಕುಮಾರಿ ವೈಭವಿ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಹಾವು ಬಂತು ಹಾವು ಹೆದರಬೇಡಿ ನೀವು ಹಿಡಿಯಬೇಡಿ ಕಾವು ಹೊಡಿಬೇಡಿ ತಾವು ಹಾವು ಬಂತು ಹಾವು ಹೆದರಬೇಡಿ ನೀವು ಹಿಡಿಯಬೇಡಿ ಕಾವು ಹೊಡಿಬೇಡಿ ತಾವು ಹಾವು ಬಂತು ಹಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿ

ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕಳೆದ ಜುಲೈ ತಾರೀಕು 31ಕ್ಕೆ ನಿಧನರಾದ ಭಾಗಮಂಡಲ ಕೋರಂಗಲ ಗ್ರಾಮದ ಪಳಂಗೋಟು ದಿವಂಗತ ಕುಶಾಲಪ್ಪ ಅವರ ಹೆಣ್ಣು ಸೋಮಾವತಿ ಅವರ ಶುದ್ಧ ಕಾರ್ಯನ ನಾಳೆ ನಡೆಸಿಕೆ ಏರ್ಪಾಡಾಗಿತ್ತು. ಆದರೆ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕೊಳ್ಳೋ ಶುದ್ಧ ಮತ್ತೆ ತಿಥಿ ಕರ್ಮಾಂತರ ಇದೇ ಆಗಸ್ಟ್ ತಿಂಗಳ 20ರ ಬುಧವಾರ ಕೋರಂಗಲ ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಲಾಗಿದ್ದು ಮನೆವು ಊರವು ನೆಂಟರಿಷ್ಟರು ಎಲ್ಲ ಬಂದು ಸಹಕರಿಸೋ ಕೂತ ಮೃತರ ಮಕ್ಕ ಸೊಸೆಕ ಕೇಳಿಕೊಂಡಳು. ದಿನಾಂಕ 2/8/2022 ಮತ್ತು 3/8/2022 ಕುಟ್ಟ, ಕೇವಾಡಗ, ನಾಲ್ಕೇರಿ, ಹೆರ್ಮಾಡು, ನೆಲ್ಲೂರು, ಚುರಿಕಾಡು, ಕುಮುಟೂರು, ಕೆಂಬುಕೊಲ್ಲಿ, ನಾಣಾಚಿ ಮತ್ತು ಸುತ್ತಮುತ್ತ ಊರುಗಳಲ್ಲಿ ಕಾಡಿಗೆ ಆನೆ ಓಡಿಸುವ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದು ತೋಟದ ಮಾಲೀಕರು, ಸ್ಥಳೀಯರು, ಮಕ್ಕಳು, ಮಹಿಳೆಯರು, ಕೂಲಿ ಕಾರ್ಮಿಕರು ಎಚ್ಚರವಾಗಿರಲು ಕೋರಿದೆ ಹಾಗೂ ಸದರಿ ಕಾರ್ಯಾಚರಣೆಯಲ್ಲಿ ಎಲ್ಲರೂ ತಮ್ಮ ಸಹಕಾರ ನೀಡಲು ವಲಯ ಅರಣ್ಯಾಧಿಕಾರಿಯವರ ಪ್ರಕಟಣೆ ಕೋರಿದೆ. ಎರಡು ಸಾಲಿನ ಕೇಂದ್ರ ಸರ್ಕಾರದ ವಯೋಶ್ರೇಷ್ಠ ಸಮ್ಮಾನ ರಾಷ್ಟ ಪ್ರಶಸ್ತಿಗೆ ಹಿರಿಯ ನಾಗರಿಕರ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿಗಳಿಂದ ಮತ್ತು ಸಂಸ್ಥೆಗಳಿಂದ ವಯೋಶ್ರೇಷ್ಠ ಸಮ್ಮಾನ್ 2022 ರಾಷ್ಟ ಪ್ರಶಸ್ತಿ ನೀಡಲು ಆನ್ಲೈನ್ ಮುಖಾಂತರ ದಿನಾಂಕ 22/7/2022 ಅರ್ಜಿಗಳನ್ನು ಆಹ್ವಾನಿಸಿದ್ದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 19/8/2022 ಆಗಿರುತ್ತದೆ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ವೆಬ್ಸೈಟ್ https://awards.government.in ಪರಿಶೀಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ 08272829829 ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಕೊಡಗು ಜಿಲ್ಲೆ ಇವರ ಪ್ರಕಟಣೆ ಕೋರಿದೆ. ನಿಧನ ಸುದ್ದಿ. ಸೋಮರಪೇಟೆ ತಾಲೂಕು ಕಾಜೂರು ಎಡೆವಾರೆ ಗ್ರಾಮದ ನಿವಾಸಿ ನಂಗಾರು ಎ ಗೋಪಾಲ ಇಂದು ನಿಧನರಾದರು. 80 ವರ್ಷ ವಯಸ್ಸಿನ ನಂಗಾರು ಎ ಗೋಪಾಲ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಪೇರೂರು ಗ್ರಾಮದರ ಮಾಜಿ ಪಟ್ಟಾಳಕಾರ ಚಿರೌಟಿರ ಮಣಿ ಪೂಣಚಾಯಿಂಗ ಇಂದು ಮರಣಪಟ್ಟಿತು. 84 ಬೈತರ ಚಿರೌಟಿರ ಮಣಿ ಪೂಣಚ ಐಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನತರ ಮೀದ ಅಂಡ ಸ್ವಂತ ಗ್ರಾಮ ಪೇರೂರಲ್ಲು ನಡಪ. ನಿಧನ ಸುದ್ದಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳು ಮಳುವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಮಕ್ಕ ಏನೇ ತರತರ ಕಟ್ಟಚಟಕ್ಕೆ ಬಲಿಯಾಕತ್ತೆ ನಲ್ಲವರು ನಾಗರಿಕಂಗಳಾಯಿತು ಬದುಕು ನಿಸುವನ್ನು ಕ್ಯಾಂಡು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅವು ಸಲಹೆ ಕೊಡ್ತಿತ್ತು. ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ, ವಾರ್ತಾ ಪಿಣ್ಯ ಸಾರ್ವಜನಿಕ ಸಂಪರ್ಕ ಇಲಾಖೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏಂಡ ಕೂಟಾದ್ನೆಲ್ಲಿ ಮಡಿಕೇರಿ ಪದವಿ ಪೂರ್ವ ಕಾಲೇಜರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಯಲ್ಲಿ ಇಂದು ನಡೆದ ಡಾ ಮಹಾಂತ ಶಿವಯೋಗಿ ಐಂಡ ಪುಟ್ಟನಮೈರಮಾರಿಪತ್ ವ್ಯಸನ ಮುಕ್ತ ದಿನಾಚರಣೆ ಅನ್ನುವ ಕಾರ್ಯಕ್ರಮದಲ್ಲಿ ಕೂಡಿಯಾಡಿತು ಅವು ತಕ್ಕ ಬಂದಿತ್ತು. ಡಾ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವು ಸಮಾಜದಲ್ಲಿ ಕಟ್ಟಚಟತ್ನ ನಿರ್ಮೂಲನೆ ಮಾಡುವ ಅರ ನೈಚಿತ್ತು ಆನಗುಂಡ ಐಂಡ ಪುಟ್ಟನಾಳ್ನ ವ್ಯಸನ ಮುಕ್ತ ದಿನವಾಯಿತು ಕೈಪಾಂದು ಅವು ಅಣ್ಣಚ್ಚಿ. ಅನನ್ಯ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗಜೇಂದ್ರ ಪ್ರಸಾದ್ ಓತಕ್ಕೆ ಬಂದಿತ್ತು. ಈ ತರತರ ವ್ಯಸನಕ್ಕೆ ಓದುವ ಮಕ್ಕ ಬಲಿಯಾಪದ ನಲ್ಲದಲ್ಲ. ಮಕ್ಕ ಅವಕಾಶತ್ನ ಸರಿಯಾಯ್ತು ಬಳಸಿಕೊಂಡು ರಾಷ್ಟ್ರ ನಿರ್ಮಾಣಕ್ಕೆ ಕೈಕೂಟೋಣ ಎಂದು ಅವು ಅಣ್ಣಿ ಸರ್ಕಾರ ಹತ್ರ ಆದೇಶ ಪೋಲೆ ಇಕೆವೈಸಿ ಅಣ್ಣಕ ಜೀವಮಾಪಕ ಮರು ದೃಢೀಕರಣ ಅನ್ನುವ ಕಾರ್ಯತ್ನ ಪುನಃ ಜಾರಿಗೆ ಕೊಂಡ ಬಂದಿತ್ತು. ಇಕಾಕಣೆ